ಎಲ್ಲ ಸುತ್ತಮುತ್ತಲಿನ ನಮ್ಮ ಪಾಲಕರು ನಮ್ಮಲ್ಲಿಗೆ ಯಕ್ಷ ಸಂಸ್ಕೃತಿ ಪರಿವಾರದ ಒಂದು ಸಂಸ್ಥೆಯ ಅಡಿಯಲ್ಲಿ ಮಕ್ಕಳನ್ನು ಕಳಿಸ್ಕೊಟ್ಟು ಈಗಾಗಲೇ ಅನೇಕ ಕಡೆಗೆ ಅನೇಕ ವೇದಿಕೆಗಳಲ್ಲಿ ನಾವು ತಾಳಮದ್ದಲೆಯ ಪ್ರಯೋಗವನ್ನು ಮಕ್ಕಳಿಂದ ಮಾಡಿಸ್ತಾ ಬಂದಿದ್ದೇವೆ. ಅದೇ ಇರಬೇಕು, ಈ ನಮ್ಮನ್ನು ಮುಂದುವಯಲಿಕ್ಕೆ ಕಾರಣವಾಗಿರುವುದು ಇದೇ ಇರಬೇಕು. ಯಕ್ಷ ಸಂಸ್ಕೃತಿ ಪರಿವಾರವೂ ಇರಬೇಕು. ಆ ಕಾರ್ಯಕ್ರಮಗಳನ್ನು ನೋಡಿ ನೋಡಿ ಪಾಲಕರಿಗೂ ಏನ್ ಅನಿಸ್ತದೆ, ಇಲ್ಲ ನಮ್ಮ ಮಕ್ಕಳಲ್ಲಿ ಈಗ ಕೆಲವು ಪಾಲಕರ ಮಕ್ಕಳು ಮಾತ್ರ ಬರ್ತಿದ್ರು, ಆದ್ರೆ ಮುಂದೆ ನೋಡ್ತಾ ನೋಡ್ತಾ ನೋಡ್ತಾ ನೋಡ್ತಾ ನಮ್ಮಲ್ಲಿ 5 ಇದ್ದವರು 10 ಆದ್ರು, 10 ಇದ್ದವರು 20 ಆದ್ರು, ಹೀಗೆ ಅನೇಕ ಈಗ ಒಂದು ನಾವು ಕಲಿಸ್ತಾ ಇರುವಂತಹ ಈ ತಾಳಮದ್ದಲೆ ಕ್ಷೇತ್ರದಲ್ಲಿ ನಮ್ದು ಸಣ್ಣ ಸಂಸ್ಥೆ ಆದರೂ ಸಹಿತ ಒಂದು 25-30 ಜನ ಕಲಿತಾ ಇದ್ದಾರೆ. ಅದು ಒಂದು ನಮ್ಮ ಸೌಭಾಗ್ಯ ಅಂತ ಅಂದುಕೊಂಡು ನಾವು ಅವರನ್ನ ಮುಂದೆ ಮತ್ತು ಉನ್ನತವಾದಂತಹ ವಿದ್ಯಾಭ್ಯಾಸವನ್ನು ಈ ತಾಳಮದ್ದಲೆ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸವನ್ನು ನೀಡಬೇಕು ಅನ್ನುವಂತ ಒಂದು ಸದಾಶಯವನ್ನು ಹೊಂದಿದ್ದೇವೆ. ಯಕ್ಷಗಾನ ಹತ್ತದಗಾರಿಕೆ ಒಂದು ತರಬೇತಿಯನ್ನು ಮಾತ್ರ ನೀಡುವಂತಹದ್ದು ಅಥವಾ ವೇಷಗಾರಿ ಅಂತದ್ದು ಕೂಡ ಇದೆಯಾ? ಈಗ ನಾವು ಕೆಲವು ದಿನಗಳ ಹಿಂದೆ ಈ ವೇಷವನ್ನು ಮತ್ತು ಹೆಜ್ಜೆಗಳನ್ನು ಹಾಕುವುದನ್ನು ಕಲಿಸಬೇಕು ಹೇಳುವಂತ ವಿಚಾರವನ್ನು ಇಟ್ಟುಕೊಂಡಿದ್ವಿ. ಆದರೆ ನಮ್ಮಲ್ಲಿ ಈ ಕ್ಷೇತ್ರದಲ್ಲಿ ಏನಾಗಿದೆ ಕೇಳಿದ್ರೆ, ಪರಿಣತರ ಅಭಾವ ಹೇಳುವುದರಿಂದ ಪರಿಣತರಿದ್ದಾರೆ, ಆದರೆ ಅವರಿಗೆ ಸಮಯ ತೀರಾ ಕಮ್ಮಿ ನಮಗೆ ಆ ಸಮಯದಲ್ಲಿ. ಅದರೊಳಗೂ ಬಹು ಮುಖ್ಯವಾಗಿ ಏನಾಗ್ತದೆ ಕೇಳಿದ್ರೆ, ನಮ್ಮಲ್ಲಿ ಆದಿತ್ಯವಾರ, ಶನಿವಾರ, ತಪ್ಪಿದ್ರೆ ಆದಿತ್ಯವಾರ ಶಾಲೆಯ ರಜಾ ದಿನಗಳಲ್ಲಿ ಮಾತ್ರ ಕಲಿಸುವಂತಹ ವ್ಯವಸ್ಥೆ, ಮಕ್ಕಳಿಗೆ ಕಲಿಸುವಂತಹದ್ದು. ಆದ ಕಾರಣ ತುಂಬಾ ಕಷ್ಟ, ಒಂದೇ ಕ್ಷೇತ್ರದಲ್ಲಿ ಎರಡನ್ನು ಆಯ್ಕೆ ಮಾಡಿಕೊಂಡ್ರೆ ತುಂಬಾ ಕಷ್ಟ ಹೇಳುವಂತಹ ವಿಚಾರದಿಂದ ನಾವು ವೇಷಭೂಷಣವನ್ನು ನಂತರ ವಿಚಾರ ಮಾಡಿಕೊಳ್ಳುವಂತಹ ಪರಿಸ್ಥಿತಿಯಲ್ಲಿದ್ದೇವೆ. ಈಗ ತಾಳಮದ್ದಲೆ ಅರ್ಥವನ್ನು ಕಲಿತರೆ ಅವಕ್ಕೆ ಆಸಕ್ತಿ ಉಂಟು, ಅವರಿಗೆ ಮಕ್ಕಳಿಗೆಲ್ಲ ಆಸಕ್ತಿ ಉಂಟು ಅಂತಾದ್ರೆ ನಮ್ಮ ಹತ್ತಿರದಲ್ಲೇ ಕಲಿಸುವಂತಹ ಬೇರೆ ವ್ಯವಸ್ಥೆ ಇದೆ. ಆದ್ರೆ ನಾವು ಅರ್ಥಗಾರಿಕೆಯನ್ನು ಮುಖ್ಯವಾಗಿ ಇಟ್ಟುಕೊಂಡಿದ್ದೇವೆ. ಈ ಯಕ್ಷಗಾನ ತಾಳಮದ್ದಲೆಯಲ್ಲಿ ಪ್ರಮುಖವಾಗಿ ಅರ್ಥಗಾರಿಕೆಯನ್ನ ಕಲಿಯುವುದು ಅಂದ್ರೆ ಹೇಗೆ ಅಂತ ಹೇಳಿ, ಈಗ ಎಷ್ಟೋ ಸಾರಿ ಹೇಳುವಂತಹದ್ದು ಪೌರಾಣಿಕ ಒಂದು ಹಿನ್ನೆಲೆ ಬೇಕು, ಅದರ ಒಂದು ಅರ್ಥ ಮಾಡಿಕೊಳ್ಳುವಂತಹ ಒಂದು ಸಾಮರ್ಥ್ಯ ಬೇಕು ಅಂತ. ಚಿಕ್ಕ ವಿದ್ಯಾರ್ಥಿಗಳಿಗೆ, ಪ್ರಾಥಮಿಕ ಶಾಲೆಯೋ ಹೈಸ್ಕೂಲ್ ವಿದ್ಯಾರ್ಥಿಗಳಲ್ಲೋ ಈ ಒಂದು ಪರಿಣತಿ ಬರ್ತದ ಹೇಗೆ ಅಂತ? ನಿಜವಾಗಿಯೂ ನೀವು ಕೇಳಿದ ಪ್ರಶ್ನೆ ತುಂಬಾ ಮುಖ್ಯವಾದದ್ದು. ಯಾಕಂದ್ರೆ ಚಿಕ್ಕ ಮಕ್ಕಳಿರುವಾಗ ಕಲಿತರೆ ಮಾತ್ರ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಹೇಳುವಂತಹ ಉಕ್ತಿಯಂತೆ ನಾವು ಚಿಕ್ಕ ಮಕ್ಕಳಿದ್ದಾಗೆ ಈ ತಾಳಮದ್ದಲೆಯನ್ನು ಕಲಿಸಬೇಕು ಅಂತ ಹೇಳ್ತೇವೆ ನಾವು 1-2 ತರಗತಿಯಲ್ಲಿ. ಅದೊಂದು ಉದಾಹರಣೆ ಕೊಟ್ಟೆ ಹೇಳ್ತೇನೆ. ಯಾಕಂದ್ರೆ ನಮ್ಮ ಮಗಳು 2ನೇ ತಲೆಯಲ್ಲಿರುವಾಗವೇ ನಾವು ತಾಳಮದ್ದಲೆಯನ್ನು ಆರಂಭಿಸಿದ್ವಿ. ಆಗ ಅವಳಿಗೆ ನಾನು ಹೇಳಿದ್ದನ್ನು ಕೇಳಿಕೊಂಡು ಅವಳಿಗೆ ಅರ್ಥ ಹೇಳ್ತಿದ್ಲು ಅವಳು. ಅಂದ್ರೆ ಗಿಡವಾಗಿ ಸಣ್ಣ ಇದ್ದಾಗ ಇದನ್ನು ಯಾರೋ ಹೀಗೆ ಕಿವಿಯಿಂದ ಕಿವಿಗೆ ಓದ್ಲಿಕ್ಕೆ ಬರುವುದಿಲ್ಲ, ಬರಲಿಕ್ಕೆ ಬರುವುದಿಲ್ಲ ಅಂತಹ ಸಮಯದಲ್ಲೇ ಅರ್ಥವನ್ನು ಹೇಳ್ತಾರೆ ಅಂತಾದ್ರೆ, ನಾವು ಚಿಕ್ಕವರಿದ್ದಾಗ ಅದನ್ನು ತರಬೇತು ಸಂಸ್ಕಾರವನ್ನು ಕೊಡಲೇಬೇಕು. ಒಂದು, ಇನ್ನೊಂದು ನೀವು ಕೇಳದಂತೆ ಪೌರಾಣಿಕಕ್ಕೆ ಸೀಮಿತವಾಗಿ ಇಟ್ಟುಕೊಂಡಿದ್ದೇವೆ. ಯಾಕಂದ್ರೆ ತಾಳಮದ್ದಲೆ ಅನೇಕ ವಿಚಾರಗಳು ಸಾಮಾಜಿಕವಾಗಿ ಇರಬಹುದು, ಆದರೆ ನಾವು ಕಲಿಸ್ತಾ ಇರುವಂತಹದ್ದು ಸಂಸ್ಕಾರದ ದೃಷ್ಟಿಯಿಂದ ರಾಮಾಯಣ, ಮಹಾಭಾರತ, ಹೀಗೆ ಪೌರಾಣಿಕ ಪ್ರಸಂಗಗಳನ್ನೇ ಆಯ್ಕೆ ಮಾಡಿಕೊಂಡು ನಾವು ಕಲಿಸ್ತಾ ಇದ್ದೇವೆ. ಇದರೊಳಗೆ ಮತ್ತೊಂದು ಉಂಟು, ಯಾಕಂದ್ರೆ ಈಗ ನಾವು ಪೌರಾಣಿಕವನ್ನು ಕಲಿಸದೆ ಹೋದರೆ ನಾಳೆ ನಮ್ಮ ಇಡೀ ಸಮಾಜ ಈ ಹಿಂದಿನ ರಾಮ ಏನಾದ, ಲಕ್ಷ್ಮಣ ಏನಾದ, ಭರತ ಏನಾದ, ಶತ್ರುಘ್ನ ಏನಾದ, ಅದೇ ರೀತಿಯಾಗಿ ರಾವಣ ಏನಾದ, ಕುಂಭಕರ್ಣ ಏನಾದ ಹೇಳುವಂತಹ ವಿಚಾರಗಳನ್ನು ನಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸಿಕೊಂಡು ಹೋಗಲಿಕ್ಕೆ ಅಥವಾ ಯೋಚಿಸುವಂತಹ ಪ್ರಮೇಯವೂ ಇಲ್ಲದಾಗ ಹೋಗ್ತದೆ. ಆದ ಕಾರಣ ಅದೆಲ್ಲವೂ ನಮಗೆ ಬೇಕು, ರಾಮನೂ ಬೇಕು, ಅದೇ ರೀತಿಯಾಗಿ ರಾವಣನೂ ಬೇಕು. ನಮ್ಮಲ್ಲೇ ಇರುವಂತಹದ್ದು, ನಮ್ಮಲ್ಲಿರುವಂತಹ ಒಂದು ಸಕಾರಾತ್ಮಕ ನಕಾರಾತ್ಮಕ ಎರಡೂ ಉಂಟು. ಅದಕ್ಕಾಗಿ ವಿವೇಚಿಸುವಂತಹ ಶಕ್ತಿ ದೇವರು ಕೊಟ್ಟಿದ್ದಾನೆ ಅಂತ ಅಂದಮೇಲೆ ಅದನ್ನು ಎರಡೂ ನಾವು ಅಭ್ಯಾಸ ಮಾಡಿಕೊಂಡು ಹೋದ್ರೆ, ಚಿಕ್ಕವರಿದ್ದಾಗ ನೀವು ಕೇಳಿರುವಂತಹ ಪ್ರಶ್ನೆ ಅಂದ್ರೆ ಚಿಕ್ಕವರಿಂದಲೇ ನಾವು ಮಾಡಿಕೊಂಡಾಗ ಮಾತ್ರ ಅದು ಬರ್ತದೆ. ಇಲ್ಲದಿದ್ರೆ ನಮ್ಮಲ್ಲಿ ಇನ್ನೂ ಆಗ್ತಾ ಇದ್ದಿದ್ದನ್ನೇ ನಾನು ಉದಾಹರಣೆ ಸಮೇತ ಹೇಳ್ತೇನೆ. ನಮ್ಮಲ್ಲಿ 1-2 ತರಗತಿಯಿಂದ ಪ್ರಾರಂಭಿಸಿದ್ದೇವೆ ನಾವು, ಬರ್ತಾರೆ, ಆದ್ರೆ ಕೊನೆಗೆ SSLC ನಂತರ ಅಥವಾ 9th ಅಂದ್ರೆ 9ನೇ ತರಗತಿಯ ನಂತರ ತುಂಬಾ ಅವರಲ್ಲಿ ಆಸಕ್ತಿ ಕಮ್ಮಿ ಆಗ್ತಾ ಉಂಟು. ಯಾಕೋ ನಮ್ಗೆ ಅದು ಒಂದು ಬೇಸರ, ದುಃಖದಾಯಕ ಸಂಗತಿ. ಅವರಿಗೆ ಓದುವ ಅಂದ್ರೆ ಶಾಲಾ ಪಠ್ಯಕ್ರಮದ ಓದುವಿಕೆನೆ ಹದ ಆಗ್ತದೆ ಬಿಟ್ರೆ ಈ ಅದರ ಪಠ್ಯೇತರ ಚಟುವಟಿಕೆ ತುಂಬಾ ಹೊರೆ ಆಗ್ತದೆ ಹೇಳಿ ಪಾಲಕರು ಹೇಳ್ತಾರೆ ಬಿಟ್ರೆ ಅವರಿಗೆ ಅದು ಕಮ್ಮಿ ಆಗಿದೆ ಅಂತಲ್ಲ. ಪಾಲಕರು ನಮ್ಮ ಮಕ್ಕಳು ಓದ್ಬೇಕು, ಅದು ಒಂದೇ ವಿದ್ಯಾಭ್ಯಾಸ ಮಾಡಬೇಕು, ಶಾಲೆ ಪಠ್ಯವನ್ನೇ ಓದ್ಬೇಕು ಹೇಳುವಂತಹ ಪರಿಸ್ಥಿತಿ ಪಾಲಕರಲ್ಲಿ ಉಂಟು. ಅಂತಹ ಒತ್ತಡಗಳು, ಸನ್ನಿವೇಶಗಳು ನಿರ್ಮಾಣವಾಗಿದೆ ಈಗ. ಆದ್ರೆ ನಮ್ಮ ಅನಿಸಿಕೆ ಏನು ಅಂತಂದ್ರೆ, ಇದು ಯಾವುದೇ ಶಾಲಾ ಪಠ್ಯ ಭಾಗಕ್ಕೆ ಯಾವುದೇ ಹೊರೆಯಾಗುವುದಿಲ್ಲ. ಇದು ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರವನ್ನು ಬೆಳೆಸುವಲ್ಲಿ ಒಂದು ಉತ್ತೇಜನವನ್ನು ಕೊಡುತ್ತದೆ. ಮತ್ತೆ ಯಾವುದೇ ರೀತಿಯ ಯಾರಿಗೂ ತೊಂದರೆ ಕೊಡುವುದಿಲ್ಲ ಹೇಳುವಂತ ಒಂದು ದೃಷ್ಟಿ ಇಟ್ಟುಕೊಂಡು ನಾವು ಆ 9ನೇ ತರಗತಿಯಿಂದ ಮೇಲೆ ಹೋದವರಿಗೂ ಸಹಿತ ನೀವು ಬಿಡಬೇಡಿ, ಇದನ್ನು ಮುಂದುವರಿಸಿಕೊಂಡು ಹೋಗಿ, ನಿಮ್ಮ ಮುಂದಿನ ಜೀವನ ಭವಿಷ್ಯಕ್ಕೆ ಒಳ್ಳೇದಾಗ್ತದೆ ಹೇಳುವಂತ ಅಭಿಪ್ರಾಯವನ್ನು ಹೇಳಿದ್ರೆ ಸಹಿತ ಕೆಲವು ಸಲ ಎಲ್ಲರೂ ಅಂತಲ್ಲ ಅನೇಕ ಮಕ್ಕಳಿಗೆ ಈ ಸಮಸ್ಯೆ ತಲೆದೋರ್ತಾ ಉಂಟು. ಅದ ಕಾರಣ ನಾವು ಆದಷ್ಟು ಸಣ್ಣ ಇರುವಾಗ ಕಲಿಸಿದ್ರೆ ಅದು ತನ್ನಿಂತಾನೇ ಮುಂದುವರಿಯುತ್ತದೆ ಹೇಳುವಂತ ಒಂದು ವಿಶ್ವಾಸ ನಮಗುಂಟು. ನಗರ ಪ್ರದೇಶದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸಮರ್ ಕ್ಯಾಂಪ್ ಅಥವಾ ಬೇಸಿಗೆ ಶಿಬಿರ ಅನ್ನೋ ವಿಶೇಷವಾದಂತಹ ಒಂದು ಶಿಬಿರವನ್ನು ಆಯೋಜಿಸುತ್ತಾರೆ. ಗ್ರಾಮೀಣ ಪ್ರದೇಶದಲ್ಲಿ ಇದು ಸಾಧ್ಯತೆ ಇದೆಯಾ? ನೀವೇನಾದ್ರೂ ಮಾಡ್ತಾ ಇದ್ದೀರಾ? ಈಗ ಸಂಸ್ಕಾರ ಸಂಸ್ಕೃತಿಯನ್ನು ಕೊಡಲಿಕ್ಕೆ ಆ ಸಮಯ ಈ ಸಮಯ ಅಂತಿಲ್ಲ. ಆದರೂ ಏನಾಗಿದೆ ಕೇಳಿದ್ರೆ, ನಾವು ಸಮಾಜದ ಒಂದು ಹಂತದಲ್ಲಿ ಇರುವಾಗ, ಸಮಾಜದ ಮಧ್ಯದಲ್ಲಿರುವಾಗ ಆ ಸಮಯವನ್ನು ನಾವು ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ಪ್ರಸಂಗ ಬಂದಿದೆ. ಈಗ ನಾವು ಹೇಗ್ ಮಾಡ್ತೇವೆ ಕೇಳಿದ್ರೆ, ಶಾಲಾ ಮಧ್ಯದ ದಿನಗಳು ಅಕ್ಟೋಬರ್ ರಜೆ ಅಂತ ಹೇಳ್ತೇವೆ, ಆ ರಜೆ ಸಮಯದಲ್ಲಿ ಅಥವಾ ಬೇಸಿಗೆ ಏಪ್ರಿಲ್ ನಂತರ, ಏಪ್ರಿಲ್ 15-16 ನಂತರ ಆ ರಜೆಯಲ್ಲಿ ಮಕ್ಕಳಿಗೆ ನಮ್ಮತ್ರ ಆಗುವಂತಹ ಸಂಸ್ಕಾರ ಸಂಸ್ಕೃತಿ ಯುಕ್ತವಾದಂತಹ ಒಂದಷ್ಟು ಶಿಕ್ಷಣವನ್ನ ಗುರುಮುಖದಿಂದ ಕೊಡುವಂತಹ ಪ್ರಯತ್ನವನ್ನು ಮಾಡ್ಕೊತ ಬಂದಿದ್ದೇವೆ. ಅದಕ್ಕೆ ಉದಾಹರಣೆ ಅಂದ್ರೆ ನಮ್ಮ ವಸಂತ ಸಂಸ್ಕೃತಿ ಶಿಬಿರ ಅಂತ ಬಾಲಕ ಮತ್ತು ಬಾಲಕಿಯರಿಗೆ ಅನೇಕ ವರ್ಷಗಳಿಂದ ನಡೆಸ್ತಾ ಬಂದಿದ್ದೇವೆ. ಇದು ಅನೇಕ ನಮ್ಮ ಇಡೀ ಸಮಾಜದ, ಒಂದೇ ಸಮಾಜ ಅಂತಲ್ಲ, ಅನೇಕ ಸಮಾಜದವರು ಇದಕ್ಕೆ ಒಟ್ಟಾಗಿ ಬರ್ತಾರೆ. ಇದರಲ್ಲಿ ನಾವು ಒಂದು ಸಾಧನೆಯನ್ನ ನಮ್ಮ ಮನಸ್ಸಿಗೆ ನೆಮ್ಮದಿಯಾಗುವ ಒಂದು ದೃಷ್ಟಿಯಲ್ಲಿ ನಾವು ಮಾಡಿದ್ದೇವೆ ಅಂತ ಹೇಳ್ತೇವೆ. ಇದರಲ್ಲಿ ಸಂಸ್ಕಾರ ಸಂಸ್ಕೃತಿ ಯುಕ್ತವಾಗಿರುವಂತಹದ್ದನ್ನು ಕಲಿಸ್ತೇವೆ ಮತ್ತು ಆಟ ಓಟ ವಿಚಾರಗಳನ್ನು ಕಲಿಸ್ತೇವೆ. ತದನಂತರ ಆಹಾರದ ಬಗ್ಗೆ ತಿಳಿಸ್ಕೊಡ್ತೇವೆ, ಯೋಗ ಪ್ರಾಣಾಯಾಮ ಧ್ಯಾನ ಇತ್ಯಾದಿಗಳನ್ನು ಇದನ್ನು ಕಲಿಸ್ತೇವೆ ಮತ್ತು ಮಕ್ಕಳಿಗೆ ಹೊರೆಯಾಗದಂತೆ ನೋಡ್ತೇವೆ. ಎಂತಕ್ಕೆಂದ್ರೆ ಆಟದ ಜೊತೆಗೆ ಪಾಠ, ಪಾಠದ ಜೊತೆಗೆ ಆಟ ಮಾಡ್ತೇವೆ. ಆದ ಕಾರಣ ಮಕ್ಕಳಿಗೆ ಹೊರೆಯಾಗುವುದಿಲ್ಲ. ಬೇಸಿಗೆಯ ಒಂದು 15 ದಿನಗಳ ಕಾಲ ನಾವು ಶಿಬಿರವನ್ನು ಆಯೋಜನೆ ಮಾಡ್ತೇವೆ. ಇದು ನೀವು ಕೇಳಿದ ಹಾಗೆ ಪೇಟೆ ಜನಕ್ಕೆ ಸೀಮಿತವಾಗಿರುವಂತಹದ್ದಲ್ಲ. ಈಗಿನ ವಾತಾವರಣ ಹೇಗಿದೆ ಕೇಳಿದ್ರೆ, ನಮ್ಮ ಈ ಹಳ್ಳಿ ಪ್ರದೇಶದಿಂದ ನಗರಕ್ಕೆ ಹೋದ್ರೆ ಸುಖದಲ್ಲಿರಬಹುದು ಹೇಳುವಂತಹ ವಾತಾವರಣ ಹುಟ್ಟಿಕೊಂಡಿದೆ. ಆದ್ರೆ ನಿಜವಾಗಿಯೂ ಪೇಟೆಯವರಲ್ಲಿ ಇದ್ದವರನ್ನೇ ನೀವು ಕೇಳಿದ್ರೆ ಹೇಳ್ಬಹುದು, ಇಲ್ಲ ಹಳ್ಳಿ ಆರಾಮವಾಗಿರಬಹುದು, ಸುಖದ ಒಂದು ವಾತಾವರಣದಲ್ಲಿ ಇರಬಹುದು ಹೇಳುವಂತ ಅಭಿಪ್ರಾಯ ಒಡಮೂಡಿ ಬರ್ತದೆ. ಅದಕ್ಕೆ ಕಾರಣ ಇಂತಹ ಶಿಬಿರಾದಿಗಳಿಂದ ನಾವು ಸಾಧಿಸಿ ತೋರ್ಬೇಕು, ನಮ್ಮ ಮಾತನಲ್ಲಿ ಹೇಳೋದ್ರಿಂದ ಸಾಧಿಸಿ ತೋರ್ಬೇಕು ಅನ್ನುವಂತ ಒಂದು ವಿಚಾರ ನನ್ನ ಮನಸ್ಸಿನಲ್ಲಿ ಪದೇ ಪದೇ ಒಡಮೂಡ್ತಾ ಉಂಟು. ಆದ ಕಾರಣ ನಾನು ಆದಷ್ಟು ನಮ್ಮ ಪ್ರಯತ್ನ ಏನು ಸಾಧನೆ ಮಾಡೇ ತೋರಿಸಬೇಕು ಅನ್ನುವಂತ ವಿಚಾರ ನನ್ನಲ್ಲಿದೆ. ಆದ ಕಾರಣ ಬೇಸಿಗೆಯ ಸಮಯದಲ್ಲಿ ನಮ್ಮ ಮಕ್ಕಳಿಗೆ ಅವಕಾಶ ಸಿಕ್ಕಾಗಲೆಲ್ಲ ಪಾಠ ಮಾಡ್ತಾ ಇರ್ತೇವೆ. ಅದರೊಳಗೂ ಹೆಚ್ಚುವರಿಯಾಗಿ ನಾವು 15-18 ದಿನಗಳ ಕಾಲ ಬೇಸಿಗೆ ಶಿಬಿರವನ್ನು ಆಯೋಜನೆ ಮಾಡಿ ಮಕ್ಕಳಿಗೆ ಆದಷ್ಟು ಸಂಸ್ಕಾರ ಸಂಸ್ಕೃತಿ ಯುಕ್ತವಾದದ್ದನ್ನು ಕಲಿಸಬೇಕು ಅಂತ ಮನಸ್ಸಿನಿಂದ ಅದನ್ನು ಮಾಡ್ತಾ ಬಂದಿದ್ದೇವೆ. ಸಂಸ್ಕೃತಿ ಶಿಬಿರದ ಬಗ್ಗೆ ಮಾತನಾಡ್ತಾ ಮತ್ತೆ ನಾವು ಕೃಷಿಯತ್ತ ಹೊರಳಿದ್ರೆ, ವಿಶೇಷವಾಗಿ ಕೃಷಿಯ ಜೊತೆ ಜೊತೆಗೆ ಜೇನು ಕೃಷಿಯನ್ನು ಕೂಡ ನೀವು ಮಾಡ್ತಾ ಇದ್ರಿ, ಇದರ ಅನುಭವದ ಬಗ್ಗೆ ಹೇಳಿ. ಸದ್ಯದ ಪರಿಸ್ಥಿತಿ ಹೇಗಿದೆ, ಏನೇನು ಸವಾಲುಗಳಿವೆ? ನಾವು ಕೃಷಿಯೊಂದಿಗೆ ಈ ಸಾಮಾಜಿಕ ಚಟುವಟಿಕೆ ಇಟ್ಟುಕೊಂಡು ಕೃಷಿಯನ್ನು ಬಿಡುವ ಆಗಿಲ್ಲ. ಯಾಕಂದ್ರೆ ಕೃಷಿ ನಮ್ಮ ಬೆನ್ನೆಲುಬು. ಕೃಷಿಕೋ ನಾಸ್ತಿ ದುರ್ಭಿಕ್ಷ ಹೇಳಿ ಹಿರಿಯರೇ ಮಾಡಿರುವಂತಹ ಮಾತು, ನಮಗೆ ದುರ್ಭಿಕ್ಷ ಇಲ್ಲ ಅಂತ. ಕೃಷಿಯಲ್ಲಿ ಒಂದೇ ಕೃಷಿ ಅಂತಿಲ್ಲ, ಅನೇಕ ಕೃಷಿಗಳು ಉಂಟು. ಈಗ ಜೇನು ಕೃಷಿ ಇರಬಹುದು ಅಥವಾ ನಮ್ಮಲ್ಲಿ ನಮ್ಮ ವಾತಾವರಣಕ್ಕೆ ಹೋಗುವಂತಹ ಅನೇಕ ಕೃಷಿಗಳು. ಗದ್ದೆ ಮಾಡ್ತೇವೆ, ಭತ್ತ ನಾಟಿ ಮಾಡ್ತೇವೆ, ತದನಂತರ ಕಬ್ಬನ್ನು ನಾಟಿ ಮಾಡ್ತೇವೆ. ಏನು ಇಡೀ ನಮ್ಮ ಎಲ್ಲ ಕಡೆಗೆ ಸಾಕಾಗುವಷ್ಟು ಮಾಡ್ಲಿಕ್ಕೆ ಆಗ್ತದೆ ಅಂತಲ್ಲ, ಚಿಕ್ಕ ಚಿಕ್ಕ ಇರುವಂತಹ ಜಮೀನಿನಲ್ಲಿ ನಾವು ಮಾಡುವಂತಹ ಪ್ರಯತ್ನ ಮಾಡ್ತೇವೆ. ಇದರಲ್ಲಿ ಜೇನು ಕೂಡ ಒಂದು. ಜೇನು ಕೃಷಿ ನಮಗೆ ಏನು ಪೂರಕ ಆಗಬಹುದು ಹೇಳುವುದಕ್ಕಿಂತ ಅದನ್ನು ಮಾಡ್ಲಿಕ್ಕೆ ಮನಸ್ಸನ್ನು ಫಸ್ಟ್ ನಾವು ಆ ಹಂತದಲ್ಲಿ ಸಿದ್ಧವಾಗಿರಬೇಕಾಗ್ತದೆ. ಯಾಕಂದ್ರೆ ಎಲ್ಲರಿಗೂ ಜೇನು ಕೃಷಿ ಅಂದ ಕೂಡಲೇ ಇಲ್ಲ, ಜೇನು ಕಚ್ಚುತ್ತದೆ, ಅದು ಬಾವು ಬರ್ತದೆ, ಮತ್ತೇನೋ ಆಗ್ತದೆ, ಬೇಡಪ್ಪ ಅದು ಹತ್ರ ಹೋಗುದು ಬೇಡ ಹೇಳುವಂತ ಮನಸ್ಥಿತಿನೇ ಹೆಚ್ಚುಂಟು. ಎಲ್ಲರೂ ಕಂಡ್ರೆ ಭಯಪಡ್ತಾರೆ. ಆದ್ರೆ ನಿಜವಾಗಿ ಹೇಳಿದ್ರೆ ಜೇನು ಕೃಷಿ ಭಯ ಪಡುವಂತ ಕೃಷಿ ಅಲ್ಲವೇ ಅಲ್ಲ. ನಿಜವಾಗಿ ಹೇಳಿದ್ರು ಜೇನು ಕೃಷಿ ಪ್ರತಿಯೊಬ್ಬನ ಆಧಾರ. ಈಗ ನಾವು ಗೋ ಹೇಗೆ ಆಧಾರ ಅಂತ ಹೇಳ್ತೇವೋ ಕೃಷಿಗೆ ಅಂದ್ರೆ ರೈತನಿಗೆ, ಜೇನು ಸಹ ಅಷ್ಟೇ ನಮಗೆ ಆಧಾರ. ಯಾಕಂದ್ರೆ ಪರಾಗಸ್ಪರ್ಶ ಇಲ್ಲದೆ ಇರುವಂತ ಈ ಸಂದರ್ಭದಲ್ಲಿ ಪರಾಗ ಸ್ಪರ್ಶ ಮಾಡ್ಲಿಕ್ಕೆ ವಾತಾವರಣವೇ ಸಮಯ ಇರುವುದಿಲ್ಲ. ಇಂತಹ ಸಮಯದಲ್ಲಿ ಒಂದು ಜೇನಿನ ಒಂದಷ್ಟು ಗೂಡುಗಳನ್ನು ಸಾಕಿದ್ರೆ ಪರಾಗಸ್ಪರ್ಶ ಕ್ರಿಯೆಯಿಂದ ನಮಗೆ ಉತ್ತಮ ಇಳುವರಿಯನ್ನು ಪಡೆಯಬಹುದು ಅನ್ನುವಂತ ನನ್ನ ಅಭಿಪ್ರಾಯ. ಇದರಲ್ಲಿ ಜೇನು ಕೃಷಿ ನಮಗೆ ಬರೇ ಕೃಷಿ ಚಟುವಟಿಕೆಗೆ ಅಷ್ಟೇ ಸೀಮಿತವೋ ಅಂತ ಕೇಳಿದ್ರೆ ಅದು ಅಲ್ಲ, ಆದಾಯವೂ ಅದರೊಳಗುಂಟು. ಆದ್ರೆ ನಾವು ಪ್ರಯತ್ನ ಪಡಬೇಕಾಗ್ತದೆ. ಅದನ್ನು ನಾನು ಕೆಲವು ವರ್ಷಗಳಿಂದ ಪ್ರಯತ್ನ ಪಡ್ತಾ ಇದ್ದೇನೆ, ಸಾಧಿಸಿದ್ದೇನೆ ಅಂತಲ್ಲ, ಪ್ರಯತ್ನ ಪಡ್ತಾ ಇದ್ದೇನೆ. ಆಮೇಲೆ ಒಂದಿಷ್ಟು ಹಣ್ಣಿನ ಗಿಡಗಳನ್ನು ನೆಡುವಂತ ಒಂದು ಪ್ರಯತ್ನವನ್ನು ಕೂಡ ನೀವು ಮಾಡಿದ್ರಿ ಈ ಬಗ್ಗೆ. ಈ ಕೃಷಿ ಜೊತೆ ಜೊತೆಗೆ ಹೇಳ್ತಾ ಹೋದ್ರೆ ಅನೇಕ ಹಣ್ಣು ಹಂಪಲಗಳು, ನಾವು ಎಲ್ಲವನ್ನು ಮುಟ್ಟದೇ ಇರಬಾರ್ದು. ಏನೋ ಹೇಳ್ತಾರೆ, ಆಡು ಮುಟ್ಟದ ಸೊಪ್ಪಿಲ್ಲ, ಕೃಷಿ ಅಂದ್ರೆ ಕೃಷಿಕ ಮಾಡದ ಕೃಷಿ ಇಲ್ಲ ಅಂತ. ಅಂದ್ರೆ ನಾವು ಕೃಷಿಕ ಅಂತ ಅಂದ್ಮೇಲೆ ನಮ್ಮ ಜಮೀನಲ್ಲಿ ಏನೇನು ಮಾಡ್ಲಿಕ್ಕೆ ಸಾಧ್ಯವೋ ಆಗ್ತದೋ ನಮ್ಮ ವಾತಾವರಣಕ್ಕೆ, ಅದನ್ನೆಲ್ಲವನ್ನು ಮಾಡಬೇಕು ಅನ್ನುವಂತ ಮನಸ್ಸು ನಮ್ಮದು. ಯಾಕಂದ್ರೆ ಅದೊಂದು ಆದಾಯ ಗಳಿಸುವುದಕ್ಕಷ್ಟೇ ಅಲ್ಲ, ನಮಗೆ ಸಂತೋಷ ಹೊಂದಿಕೊಂಡಿರ್ಲಿಕ್ಕೆ, ಸಂತೋಷ ಪಡ್ಲಿಕ್ಕೂ ಒಂದಷ್ಟು ಹಣ್ಣು ಹಂಪಲುಗಳು ಮತ್ತೆ ಈ ಗೋವುಗಳನ್ನು ಸಾಕುವುದು ಇತ್ಯಾದಿಗಳು ಬೇಕೇ ಬೇಕು. ಆ ಕಾರಣದಿಂದ ಏನೋ ತುಂಬಾ ಸಂಪಾದನೆ ಮಾಡ್ಲಿಕ್ಕೆ ಆಗ್ತದೆ ಅಂತ ನಾನು ಹಣ್ಣಿನ ಗಿಡವನ್ನು ಮಾಡಲಿಲ್ಲ. ಆದರೂ ತುಂಬಾ ಜಾತಿಗಳ ಹಣ್ಣಿನ ಜಾತಿ ತಳಿಗಳನ್ನು ಮಾಡಿದ್ದೇನೆ. ಏನೇನಿದೆ ಹಣ್ಣಿನ ಗಿಡಗಳು ನಮ್ಮಲ್ಲಿ ಹೇಳ್ತಾ ಹೋದ್ರೆ ಎಲ್ಲದನ್ನೂ ಹೇಳಲಿಕ್ಕೆ ಆಗ್ತದೆ ಅಂತಲ್ಲ, ಕೆಲವನ್ನು ಹೇಳಲಿಕ್ಕೆ ಹೋದ್ರೆ ಈ ಮಾವಿನಲ್ಲಿ ಅನೇಕ ತಳಿಗಳು, ಆಪೂಸ್ ಇರಬಹುದು, ಮಲ್ಲಿಕಾ ಇರಬಹುದು, ತದನಂತರ ಈ ಕರಿ ಶಾಡು ಅಂತ ಹೇಳ್ತೇವೆ ಅದಿರ್ಬಹುದು, ಅನೇಕ ಜಾತಿಗಳು, ಅದನ್ನು ಮಾಡಿದ್ದೇನೆ. ಅದರ 200-250ಕ್ಕೂ ಹೆಚ್ಚು ಮರಗಳಿವೆ. ಹಾಗಾದ್ರೆ ನೀವು ವ್ಯಾಪಾರ ಮಾಡ್ತೀರಾ ಕೇಳಿದ್ರೆ ವ್ಯಾಪಾರ ಮಾಡೋದಿಲ್ಲ, ಎಲ್ಲರೂ ಬಂಧು ಬಾಂಧವರಿಗೆ ಹಂಚಿಕೊಂಡು ನಾವು ಸಂತೋಷದಿಂದ ಕೂತು ಅದನ್ನು ತಿನ್ನುವಷ್ಟು ಬೆಳಿತೇವೆ, ಬಿಟ್ಟರೆ ವ್ಯಾಪಾರ ಮಾಡೋದಿಲ್ಲ. ಇಲ್ಲಿವರೆಗೆ ಹಾಗುಂಟು. ಇನ್ನು ಬೇರೆ ಬೇರೆ ಪೇರ್ಲೆ ಗಿಡ, ಪೇರ್ಲೆ ಹಣ್ಣು, ಇನ್ನು ಜಂಬು ನೇರಲೆ ಅಂತ ಹೇಳ್ತೇವೆ ಅದು, ಇನ್ನು ಅನೇಕ ಜಾತಿ ಈಗ ಪೂರ್ಣ ಹೆಸರನ್ನು ಹೇಳಲಿಕ್ಕೆ ಬರದೇ ಇರುವಂತಹ ಹಣ್ಣಿನ ಗಿಡಗಳನ್ನು ಸಹ ಮಾಡಿದ್ದೇನೆ. ಅದರಲ್ಲಿ ಇನ್ನು ಫಲ ಬಿಡ್ಲಿಲ್ಲ, ಫಲ ಬರಬಹುದು ಇನ್ನು ಕೆಲವು ವರ್ಷಗಳಲ್ಲಿ ಫಲ ಬರಬಹುದು. ಅದರೊಳಗೆ ಹೆಂಗ್ ಮಾಡಿದ್ದೇನೆ ಅಂತಂದ್ರೆ ಕಸಿ ಗಿಡಗಳನ್ನೇ ನಾನು ತಂದು ಮಾಡಿದ್ದು ಹೆಚ್ಚು. ಇನ್ನು ನಮ್ಮ ದೇಶೀಯ ಹಣ್ಣುಗಳನ್ನು ನಾವೇ ಕೆಲವು ಕಡೆಗೆ ಹೋಗಿ ಅದನ್ನು ತಳಿಯನ್ನು ಆರಿಸಿಕೊಂಡು ಕಸಿ ಕಟ್ಟಿ ಮಾಡಿದ್ದು ಉಂಟು. ಇದನ್ನು ನಮ್ಮ ಆಸಕ್ತಿಯಿಂದ ಮಾಡ್ತಾ ಬಂದಿದ್ದು. ಈಗ ಎಷ್ಟು ಸರಿ ಹೇಳುವಂತಹದ್ದು ಏನಂದ್ರೆ, ಸಾಂಪ್ರದಾಯಿಕವಾಗಿರುವಂತಹ ಒಂದು ಮಾವಿನ ಮಿಡಿ ಆಗ್ಬಹುದು, ಈಗ ಅಪ್ಪೆ ಮಿಡಿ ಅಂತ ಹೇಳ್ತೀವಿ, ಇಂತಹ ತಳಿಗಳು ನಶಿಸಿ ಹೋಗ್ತಾ ಇದೆ ಅಂತ ಹೇಳಿ, ಇವುಗಳನ್ನ ಉಳಿಸುವಂತಹದ್ದು ಪ್ರಯತ್ನವನ್ನ ಯಾರು ಮಾಡಬೇಕು, ಹೇಗೆ ಮಾಡಬೇಕು? ಸರಿ, ನೀವು ಈಗ ಹಣ್ಣು ತಳಿ ಹಾಗೆ ನಾವು ಈಗ ಅಪ್ಪೆ ಮಿಡಿಯ ಇರಬಹುದು, ಮಾವಿನಲ್ಲೂ ಇರಬಹುದು, ಪ್ರತಿಯೊಂದು ಮಾವಿನಲ್ಲೂ ಈ ಉಪ್ಪಿನಕಾಯಿ ಬರುವಂತಹ ಅಪ್ಪೆ ಮಿಡಿ ಅಷ್ಟೇ ಅಂತ ಅಲ್ಲ, ನಮ್ಮ ದೇಶೀಯ ತಳಿಗಳನ್ನು ನಾವು ಕೃಷಿಕರೇ ಅದನ್ನು ನಾವು ಬೆಳೆಸದೆ ಹೋದ್ರೆ ಮುಂದೊಂದು ದಿನ, ಈಗ ಅನೇಕ ದಿನಗಳಲ್ಲಿ ಹಿಂದೆ ಕೇಳ್ತಾ ಬಂದಿರುವಂತದ್ದು, ಈ ತಳಿ ಮಾಯವಾಯ್ತು, ಈ ತಳಿ ಮಾಯವಾಗೋಯ್ತು, ಇಲ್ಲ ಈಗ ಹೊರದೇಶದಿಂದ ತರಬೇಕಾಗ್ತದೆ ಅಥವಾ ಹೊರಗಡೆಯಿಂದ ತರಬೇಕು ಅನ್ನುವಂತ ಪರಿಸ್ಥಿತಿ ಬಂದೊದಗುತ್ತದೆ. ಆದರೆ ಈ ಕೃಷಿಕರಾದವರು ಈ ಗಿಡಗಳನ್ನು, ಪಾರಂಪರಿಕವಾಗಿ ಬಂದಂತಹ ಗಿಡಗಳನ್ನು ನಾವು ಬೆಳೆಸ್ಕೊಂಡು ಬಂದ್ರೆ ಮಾತ್ರ ಮುಂದಿನ ತಲೆಮಾರುಗಳಿಗೆ ನಾವು ದಾಣಿಸ್ಲಿಕ್ಕೆ ಸಾಧ್ಯ. ವಿನಃ ನಾವು ಬೇರೆ ಯಾವುದು ಕಸಿ ಗಿಡಗಳಿಗೋ ಅಥವಾ ಬೇರೆ ದೇಶದ ಇನ್ನೂ ಅನೇಕ ಹೆಚ್ಚುವರಿ ಫಲವನ್ನು, ಫಲವತ್ತತೆಯನ್ನು ಹೊಂದಿರುವಂತಹ ಸಸ್ಯಗಳನ್ನು ಬೆಳೆಸಲಿಕ್ಕೆ ಹೋದ್ರೋ ಅದು ನಮ್ಮ ವಾತಾವರಣಕ್ಕೆ ಹೊಂದೇ ಬಿಡುತ್ತದೆ ಅಂತ ಆಗ್ಲಿಕ್ಕಿಲ್ಲ, ಅದು ಸತ್ತೋಗುವ ಸಾಧ್ಯತೆಗಳು ಹೆಚ್ಚು. ಆದ ಕಾರಣ ನಮಗೆ ಹೊಂದಿಕೊಂಡು ಅಥವಾ ನಮ್ಮ ಸಂಘಟನೆ ಬಂದಿರುವಂತಹ ಒಂದಷ್ಟು ಸಸ್ಯಗಳ ಕಸಿಗಳನ್ನ ಅಥವಾ ಬೀಜಗಳಿಂದ ನಾವು ಸಸ್ಯವನ್ನು ಅಭಿವೃದ್ಧಿ ಪಡಿಸಿದ್ರೆ ಅದು ತುಂಬಾ ದೀರ್ಘ ಬಾಳಿಕೆಯನ್ನು ಹೊಂದದೆ ಹೇಳುವಂತಹ ನನ್ನ ಅಭಿಪ್ರಾಯ. ಇದು ಕೃಷಿಕರಿಂದಲೇ ಮಾತ್ರ ಸಾಧ್ಯ, ಕೃಷಿಕರಿಂದಲೇ ಆಗುವಂತಹದ್ದು, ಇದು ಬೇರೆಯವರಿಂದ ಸಾಧ್ಯ ಇರುವಂತಹದ್ದಲ್ಲ. ಮಾಡಬಹುದು ವಿಜ್ಞಾನಿಗಳೋ ಬೇರೆ ಯಾರೋ, ಆದ್ರೆ ಕೃಷಿಕರೇ ಅದಕ್ಕೆ ಸಹಾಯವನ್ನು ಅಥವಾ ಅಂದ್ರೆ ಹೊಂದಿಕೊಂಡು ಹೋಗಲೇಬೇಕು, ಕೃಷಿಕರೇ ಅದನ್ನು ಕೈ ಜೋಡಿಸಲೇಬೇಕು. ಬಹಳ ಸಂತೋಷ ಮಹೇಶ್ ವಿ ಭಟ್ ಅವರೇ. ಕೃಷಿ ಎನ್ನುವಂತಹದ್ದೇ ಒಂದು ಸಂಸ್ಕೃತಿ, ಇದರ ಹಿನ್ನೆಲೆಯಲ್ಲಿ ಕೃಷಿಯ ಜೊತೆ ಜೊತೆಗೆ ಒಂದಷ್ಟು ಸಂಸ್ಕೃತಿಯನ್ನ ಉಳಿಸುವ ಮೂಲಕ, ಅಂದ್ರೆ ವಿಶೇಷವಾಗಿ ಯಕ್ಷಗಾನ ತರಬೇತಿಯನ್ನ, ಯಕ್ಷಗಾನದ ಅರ್ಥಗಾರಿಕೆಯ ಒಂದು ತರಬೇತಿಯನ್ನು ಕೊಡುವಂತಹ ಒಂದು ಸಂಸ್ಕೃತಿಯನ್ನು ಕೂಡ ನೀವು ಅಭಿವೃದ್ಧಿಪಡಿಸ್ತಾ ಇದ್ರಿ. ಮಕ್ಕಳಲ್ಲಿಯೂ ಕೂಡ ಇಂಥ ಒಂದು ಕಲೆಯನ್ನ ಅಭಿವೃದ್ಧಿಪಡಿಸುವಲ್ಲಿ ನೀವು ನೆರವಾಗ್ತಾ ಇದ್ರಿ. ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಈಗ ನಾವು ಅಲ್ಲೇ ಬಂದು ಧ್ವನಿ ಸುರುಳಿಯನ್ನು ಮುದ್ರಣಕ್ಕೆ ಕೊಡಬೇಕಾಗಿತ್ತು, ಆದ್ರೆ ನೀವೇ ಇಲ್ಲಿಗೆ ನಮ್ಮ ಮನೆ ಬಾಗಿಲಿಗೆ ಬಂದು ಈ ಧ್ವನಿ ಮುದ್ರಿಕೆಯನ್ನು ತಗೊಂಡು ಹೋಗ್ತಾ ಇರೋದು ನಮಗೂ ಸಂತೋಷ, ಆದ ಕಾರಣ ನಿಮಗೂ ನಮಸ್ಕಾರ. ಇದುವರೆಗೆ ಕೃಷಿಯೊಂದಿಗೆ ಸಂಸ್ಕೃತಿ ಶಿಬಿರದ ಸಂಘಟನೆ ಅನುಭವ ಈ ಕುರಿತು ಯಲ್ಲಾಪುರ ಅನುಗಡದ ಮಹೇಶ್ ವಿ ಭಟ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ಇನ್ನು ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಕೃಷಿ ಮಾಹಿತಿ. ಇನ್ನೊಂದು, ಈಗ ಸಾವಯವ ಕೃಷಿಯನ್ನು ಸುಧಾರಿಸಲು ನಿಮ್ಮ

ಭಯರೋ ರಾಜ ನಡೆದು ಜಗನ ಮಂದಿರ ಭಯರೋ ರಾಜ ನಡೆದು ಜಗನ ಮಂದಿರ ಭಯರೋ ರಾಜ ಮಾತಕ್ಕಾಗಿ ನಿನ್ನ ನೋಡಿದ್ರೆ ನಾವು ಕರೆ ಮಗನಾಗ ನಂತೆ ಮಾಡುತ್ತೇನೆ ಬಯಲಿ ನಗ ಸಾವುಕಾರಿ ಮಗನಾಂಗ ನಂತೆ ಮಾಡುತ್ತೇನೆ ಬಯಲಿ ನಗ